ಗ ಪಾಮನೋ ಬುರದ ಪಾಮುನೋ ಎದ್ದುನೋ ಗೂಲ್ಚಿ ತಾನ ಮುಲ್ಚೇ ಸೆಡಿ ಸ್ತ್ರೀಲ ಚೇಲ ಮುಲ್ಚೇ ಕೊನಿ ಪೋವಗ ದೈವ ಲೀಲಗ ಕೂತಿರಿ ನೀದು ಭಕ್ತುಲು ಹದಿ ಗೊಪ್ಪಗ ನೆಲ್ಚುಚು ಸಿಗ್ಗುಮಾಲಿ ಸಿಂಹಾಸನ ಮೆಕ್ಕ ಗಾತಗೌರ ದಿಗರ ಅವಿವೇಕ ಸೇ